ಯಾರಪ್ಪ ಸಂಗತಿ ಹೇಳಿ, ಒಂಚೂರು ಬುದ್ಧಿಯ ಹೇಳಿ, ಲೋಕನೆ ಮಾಡ್ತವ್ರೆ ನೋಡಿ, ಯಾರಾರ ಮಾಡವ್ರ ನೋಡಿ, ವಿನಯ ಗಿನಯ ಮಂದ ಮಾಯ ಬಿದ್ದ ಮೇಲೆ ಪ್ರೀತಿಗೆ ಬಗಲು ಇರಲು ಪರಿವೆಯಲ್ಲ ಹಾಡು ಪ್ರೀತಿ ಜಾತಿಗೆ my bonfire baby you are my desire baby you are my bonfire baby you are my desire baby yaar pa sangati kare vachuru buddhi angel kare ಚೇಂಜು ಮತ್ತಲ್ಲ ಒಂದು ರೇಂಜು ಕನ್ನಡಿ ಮತ್ತು ಕೃಷ್ಣ ಸಾರೆ ಒಂದಾಗಿದೆ ಯಾರಪ್ಪ ಸಂಗತಿ ಉದ್ದಾಟದಲ್ಲೂ ಕೂಡ ಮುದ್ದಾಡುತ್ತಾರೆ ನೋಡಿ ವಿಚಿತ್ರವಾದ ಬಂಡು ಇವರಿಬ್ಬರ ಸೆಂಚುರಿ ಯುವ ಮಾಡಿ ಶೂರಿ ನೋಡಿ ಸ್ವೀರಿ ಬೈರೆ